ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ನಯಾ ಸೂರಜ ಲೇ ರಹಾ ಹೈ ಅಂಗಡಾಯಾ, ಆಓ ನಯಿ ರಾಹೇ ದಿಖಾಯೇ ಹಮ್ ಜಿಂದಗಿ ಸೇ ಫಿರ್ ಮಿಲಾಯೇ. ಡ್ರಗ್ಸ್ ಸೇ ಮುಕ್ತಿ ಪಾಯೇ, ನಾಲ್ಸಾ ಕಾ ಸಾಥ್ ಅಪ್ನಾಯೇ. ನಾಲ್ಸಾ ಕಿ ಡಾನ್ ಯೂನಿಟ್ ಸೇ ಸಂಬಂಧಿತ ಜಾನ್ಕಾರಿ ಕೇ ಲಿಯೇ ಕಾಲ್ ಕೀಜಿಯೇ 1500 ಪರ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 60%, ರಾಯಚೂರು ಜಿಲ್ಲೆ ಒಳಗ 70%, ವಿಜಯಪುರ ಜಿಲ್ಲೆ ಒಳಗ 85%, ಕೊಪ್ಪಳ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%, ಯಾದಗಿರಿ ಜಿಲ್ಲೆ ಒಳಗ 65% ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಹಗುರದಿಂದ ಸಾಧಾರಣವಾಗಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಗರೂರ್ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾದ ಶ್ಯಾಮರಾಯ್ ಪಾಟೀಲ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಕಾರ್ಯಕ್ರಮದೊಳಗ ನಮ್ಮ ಸ್ಟುಡಿಯೋದೊಳಗ ಕಲಬುರಗಿ ತಾಲೂಕು ಗರೂರ್ ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾಗಿರುವಂತಹ ಶ್ಯಾಮರಾಯ್ ಪಾಟೀಲ್ ಅವರಿದ್ದಾರೆ. ಅವರು ಸಾವಯವ ಕೃಷಿಕರು. ಯಾವಾಗ ನಮ್ಮ ಕಲಬುರಗಿ ಜಿಲ್ಲೆ ಒಳಗ ಈ ಸಾವಯವದ ಆಂದೋಲನ ಶುರುವಾಯಿತು, ಸುಮಾರು 2007-2008 ಸಮಯದೊಳಗ ಒಂದು ಬದಲಾವಣೆ ಬರ್ತಾ ಇದೆ ಅನ್ನುವಂತಹ ಒಂದು ಸೂಚನೆ ನಮ್ಮ ವಿಜ್ಞಾನಿಗಳು ಕೊಡ್ತಾ ಇದ್ರು. ಈ ಭಾಗದೊಳಗ ಸಾವಯವ ಕೃಷಿ ಶುರು ಆಗಬೇಕು ಅನ್ನುವಂತಹ ಒಂದು ಆಂದೋಲನವನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗ ಶ್ಯಾಮರಾವ್ ಪಾಟೀಲ್ ಅವರು ಅದಕ್ಕೆ ಅಲ್ಲಿ ಮುಂಚೂಣಿಯಾಗಿ ನಿಂತು ಅಂಥ ಒಂದು ತಂತ್ರಜ್ಞಾನವನ್ನ ಸ್ವೀಕಾರ ಮಾಡಿ ತಮ್ಮ ಹೊಲಕ್ಕೆ ತಂದಂಥವರು. ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಸುಮಾರು 40-45 ವರ್ಷಗಳ ಕೃಷಿ ಅನುಭವ ಅವರದು. ಮೊದಲಿನ ಕೃಷಿ ಹೆಂಗಿತ್ತು ಮತ್ತು ಸಾವಯವ ಕೃಷಿಗೆ ಬದಲಾವಣೆ ಆದ ನಂತರ ಯಾವ ರೀತಿ ಅವರು ಹೋರಾಟ ಮಾಡಬೇಕಾಯ್ತು ಮತ್ತು ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆದವು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಅನುಭವ ಹೊಂದಿರುವಂತವರು. ಅವರ ಅನುಭವಗಳನ್ನು ನಾವು ಕೇಳೋಣ. ಸಮಗ್ರ ಕೃಷಿ ಯಾವ ರೀತಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ನಾವು ತಿಳ್ಕೊಳ್ಬಹುದು. ಶ್ಯಾಮರಾವ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 40-45 ವರ್ಷಗಳ ಒಂದು ಅನುಭವ ತಮ್ದು, ಯಾವ ರೀತಿ ಶುರುವಾಯ್ತು ತಮ್ಮ ಕೃಷಿ? ಮೊದಲ ಸುಮ ಸಜ್ಜಿ ಬಿತ್ತದ, ತೊಗರಿ ಬಿತ್ತದ, ಇಟ್ಟೆ ಮಾಡ್ಕೋತ ಬರ್ತಿದ್ದೇವ್ರಿ. ಮುಂದ ಅಲ್ಲೇ ನಮ್ಮ ಹೊಲ್ದಾಗೆ ಊರ್ ಸಮೀಪ ಅದರಿ, ಒಂದು ಬಾವಿ ತೋಡ್ದೆವು. ಆ ಬಾವಿಗೆ ಒಂದ್ 4 ಗಜ ಹೊಡೆದೆವು. ಸ್ವಲ್ಪ ನೀರ್ ಬಿದ್ದು ಬಿದ್ದ ಮ್ಯಾಗ ಹಂಗೆ ಸ್ವಲ್ಪ ತೊಗರಿ ನೀರ್ ಬಿಡೋದು, ಇವಕ್ ನೀರ್ ಬಿಡೋದು, ಹಂಗೆ ಮನುಷ್ಯ ಸ್ವಲ್ಪ ಹಂಬಲ್ ಜಾಸ್ತಿ ಹಾಕೋತ ಬಂತು. ಹಂಗ ಭೂಮಿಗೆ ಒಂದರ ಸ್ವಲ್ಪ ಅದ್ರ ಬಗ್ಗೆದಾಗಿ ಕಳೆ ತೆಗೆದು ಇದು ಮಾಡೋದು ಮಾಡ್ಕೋತ ಹೋಗಂತರ ವಿ ಐ ಬೆಣಿಗೆ ಅಂತಾರು ವಿಜ್ಞಾನಿಗಳು ಬಂದಿರ್ತಳಿ. ನಾ ಗುಲ್ಬರ್ಗ ಬಂದ್ ಹೇಳದಾಗ ದೊಡ್ಡ ಬಸ್ ಸ್ಟ್ಯಾಂಡ್ ಇತ್ತ, ಆ ಬಸ್ ಸ್ಟ್ಯಾಂಡ್ ಬರ್ಲಾಕ ಒಂದ್ 4 ಮಂದಿ ಮಾತಾಡೋದು ಕೇಳದ್ರ. ನಾ ಏನ್ ಮಾತಾಡ್ತಾರ ಅವರು, TAP ಹಾಕಬಾರ್ದು, ಎರೆಹುಳು ಗೊಬ್ಬರ ಹಾಕ್ಬೇಕು ಅಂತೇಳಿ ಹಿಂಗ್ ಮಾತಾಡ್ತಿದ್ರು. ಅದೊಂದ್ ಸ್ವಲ್ಪ ನನಗೂ ಆ ಟೈಮ್ನಾಗ ಒಂದ್ ಸಾವಯವ ಗೊಬ್ಬರ ಮಾಡ್ಬೇಕು ಈ ರೇಡಿಯೋದಾಗನು ಕೇಳ್ತಿದ್ದ, ಸಾವಯವ ಗೊಬ್ಬರ ಅಂದ್ರೆ ಹೆಂಗ ನೋಡ್ಬೇಕು ಅನಿಸ್ತಿತ್ತು. ಆದ್ರ ಅವರು ಮಾತಾಡೋದ್ ಕೇಳ್ಕಿಸಿ ಎಲ್ಲಿ ಅದ ಅನ್ನ, ಇಲ್ಲ ಅಳಂದ್ ರೋಡಿಗೆ ಅದ, ಚೆಕ್ ಪೋಸ್ಟ್ ಬಲ್ಲದ, ನಡ್ರಿ ಹೋಗಮ್ಮಂದ್ರು. ನಡ್ರಿ ನಾನು ಬರ್ತೀನಿ ಅಂದ. ಅವ್ರು ಏನ್ ಮಾಡಿದ್ರು, ಅದ್ರಾಗ ಒಬ್ರು ವಾಲ್ ಅಂದ್ರ ಸಲ ಓಸು ಮಂದಿ ಬಿಟ್ರು, ಇಲ್ಲ ನಾರೇ ಹೋತೀನಿ ನನಗರೆ ಒಂದ್ ಅದ ದಾರಿ ತೋರ್ಸ್ರಿ ನನ್ನ, ಇಲ್ಲಿ ಅಳಂದ್ ರೋಡಿಗೆ ಅದ, ಅಲ್ಲಿ ಅಚ್ಚಕ್ ಬಾಜು ಅದ ಅಳಂದ್ ರೋಡಿಗೆ ಅಂತಂದ್ರು. ಅದೇ ದುರ್ತಟಿಮ ನಾ ಅಲ್ಲಿಗೆ ಹೋದ, ನಾ ಒಬ್ನೇ ಹೋದ. ಹೋಗತನ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಟೈಮ್ನಾಗ ವಿ ಐ ಬೆಣಿಗೆ ಅನ್ನೋರು ಬಂದಿದ್ರ ನಮ್ ಗುಲ್ಬರ್ಗ, ನನಗೇನ್ ಗೊತ್ತಿಲ್ಲ ಅಲ್ಲಂದ್ರು. ಅನ್ನ ನಾ ಆದ್ರೆ ಫಂಕ್ಷನ್ ಮುಗೀತು, ಹಿಂದಿನ ಬಾಜು ಕೂತಿದ್ದ. ಅವ್ರೆಲ್ಲೋರು ಬಂದ್ರು, ಒಬ್ರು ಇನ್ಸರ್ಟ್ ಮಾಡ್ಕೊಂಡಿದ್ರು ಅವ್ರು, ಅವ್ರು ಯಾರು ನನಗೆ ಗೊತ್ತಿಲ್ಲ. ಸರ್ ನಾ ಮಾಡ್ತೀನಿ ಎರೆಹುಳು ಗೊಬ್ಬರ ಆತ, ನಾನು ನಿಂದ ಯಾವ ಊರ ಹೇಳಿ ಅವ್ರ ಹೆಸರು ಬರ್ಕೊ ಅಂದ್ರು. ಅವರು ಹೆಸರು ಬರ್ಕೊಂಡ್ರು, ಯಾರಿದ್ರು ನನಗೆ ಗೊತ್ತಿಲ್ಲ, ಹೆಸರು ಬರ್ಕೊಂಡ್ರು. ಆಮ್ಯಾಗಿದ್ರೆ ಎರೆಹುಳುಗಳೆ ಕಳಿಸ್ತಾರೆ ಅವರು ನಮ್ಮ ತೋಟಕ್ಕೆ. ನನಗೇನು ಗೊತ್ತಿಲ್ಲ, ಟ್ರೈನಿಂಗ್ ಇಲ್ಲ, ಮಾಹಿತಿ ಇಲ್ಲ, ಏನಿಲ್ಲ. ಕಳಿಸೋರು ಅವು ಹ್ಯಾ ಮಾಡ್ಬೇಕ್ರಿ ಅನ್ನ, ಅವು ಗ್ರಾಮ ಸೇವಕನಿಂದ ಹಚ್ಕೊಟ್ರ. ಪಾಟೀಲ್ರ ಇದು 4 ಪರ್ಷಿ ಇಡ್ರಿ, ಪರ್ಷಿ ಇಟ್ಕಿಸಿ ನಿಮ್ ತಿಪ್ಪೇನ್ ಗೊಬ್ಬರ ಹಾಕ್ರಿ, ಅದಕ್ಕೆ ದಿನ ಒಂದು 3 ಸರಿಗೆ 4 ಸರಿಗೆ ನೀರ್ ಹೊಡ್ರಿ, ಅವು ಹುಳುಗಳು ಬಕ್ಕಳಾತಾವ್, ಬಕ್ಕಳಾದಾಗ ಮತ್ತೊಂದ್ ಕಡೆ ಮಾಡಾಕತ್ತೀರಿ ಅಂದ್ರು. ನಾನು ಆ ಪ್ರಕಾರ ಮಾಡದ್ಮ್ಯಾಗ ಅವು ಹುಳುಗಳು ದಮ್ಮ ಗೆಣಗೆಣ ಊಚ ಆದ್ರಿ, ಒಂದ್ 1.5 ಕಿಲೋ ಕೊಟ್ರ ಅವ್ರು. ಅವು ಊಚ ದಮ್ ದಮ್ ಆಗನ ಮತ್ತದು ಜೂನ್ ತಿಂಗಳು ಚಾಲು ಆಯ್ತು. ಆಳದಾಗ ಮಳೆ ಬಂದ ಏನಾಯ್ತು, 6 ಫೀಟ್ ಹಿಂಗ 3 ಫೀಟ್ ಹಿಂಗ 6 ಫೀಟ್ ನಂಬಲ್ಲಿ ಕ್ಯಾನಲ್ ಬಂದಿತ್ತು ಅವಾಗ ಕೊಳ್ಳೂರು ಡ್ಯಾಮಿಂದು. ಆ ಕ್ಯಾನಲ್ ಫರ್ಷಿಗಳೇ ಕಡಿ ನಿಂದ್ರಿಸದ, ಈ ಕಡೊಂದು 6, ಆ ಕಡೊಂದು 6, ಈ ಮಗ್ಗಲ್ಕ್ 3 ನಿಂದ್ರಿಸಿ ತಿಪ್ಪೇನ್ ಗೊಬ್ಬರಿ ಅದಕ್ಕೆ ತುಂಬದ. ತುಂಬಿಸಿ ನಾ ಸರಿಯಾಗಿ ಮಾಡ್ದ, ಮಾಡ್ಕಿಸಿಂದ್ರ ಅದಕ್ಕೆ ಇವೇ ಹುಳುಗಳೇ ಅದಕ್ಕೆ ಬಿಟ್ಟ. ಮತ್ತೊಂದು 3 ತಿಂಗಳದಾಗ ಮಳೆಗಾಲ ಮುಗಿಯತನ ಕಂಡಬಿಟ್ಟು ಹೆಚ್ಚಿಗಾದವು ಹುಳುಗಳ್ರಿ, ಹುಳುಗಳು ಹೆಚ್ಚಿಗಾದವು. ಇವಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿಸಿದ್ರ ನೋಡಮ್ ಯಾರಿಗೆ ಕೇಳ್ಬೇಕು ಅನ್ಸುದ್ದೆ ಅನ್ನೋದಕ್ಕ ಅವತ್ತ ರಾತ್ರಿ ಮಳೆ ಹೊಡಿತಾರ, ಭಯಂಕರ ಮಳೆ ಹೊಡಿತು. ಮಳೆ ಹೊಡೆದ ಕಿಸಿ ಅವೆಲ್ಲ ಹುಳುಗಳೆಲ್ಲ ಪೂರಾ ಮನೆಯನ್ ಬರತನ ಹರಿದು ಹೋಗಿ ಮುಂಗ್ಲಿ ಇದ್ರ ಬಂದ್ 2 ಮುಂಗ್ಲಿಗಳು ತಿರ್ಲಿಕತ್ತು. ಇನ್ನು ನನಗ್ ಬಾಳ ಕಾಳಜಿನಿಂದ ಮಾಡಿದ, ಅದಕ್ಕೆ ನನಗ್ ಬಾಳ ಹಳಾಳಾಯ್ತ್ರಿ. ಹಳಾಳಾಗಿ ಏನ್ ಮಾಡ್ಬೇಕಪ್ಪ, ಇದು ಕೇಳಿಲ್ರಿ ನಾ, ಹಳಾಳಾಯ್ತು ಏನ್ ಮಾಡ್ಬೇಕಂತ ಹೇಳಿ ಏನ್ ಮಾಡ್ದ, ಎಲ್ಲಿ ನನಗ ಹುಳ ಕೊಡ್ತೀನಿ ಅಂದಾರಲ್ಲ, ಅವ್ರ ಬಲ್ಲಿ ಹೋಗ್ಬೇಕಂತ ಸೀದಾ ಆಫೀಸ್ಗೆ ಹೋದ್ರಿ. ನಾ ಅವ್ರು ಕೂತಿದ್ರು, ವಿ ಐ ಬೆಣಿಗೆಯವರು ಇದ್ರು. ಸರ್ ನಾನು ಹುಳುಗಳೆಲ್ಲ ಹಾಳಾಗ್ಯಾವ್ರಿ, ನನಗೇನು ಮಾಹಿತಿ ಇಲ್ಲ, ಏನೂ ಇಲ್ಲ, ಹ್ಯಾಂಗ್ ಮಾಡ್ಬೇಕ್ರಿ ಸರ್, ಅದು ನಾ ಬಹಳ ಕಾಳಜಿನೇ ಬೆಸಿಡ. ಅನ್ನೋಣ ಅವ್ರೇನ್ ಮಾಡಿದ್ರು, ಎಂತ ಹುಚ್ಚಿದ್ದಪ್ಪ ನಿನ್ನ ಹ್ಯಾಂಗ್ ತಿಳಿಯಂಗಿಲ್ಲ, ಅದೇನ್ ನೀ ಮಾಡಿದಲ್ಲ 6 ಫೀಟ್ನಾಗ, ಅದಕ್ಕೆ 4 ಕಂಬ ಹೊಡೆದು ಮ್ಯಾಗ ಒಂದು ಪ್ಲಾಸ್ಟಿಕ್ ಹಾಕ್ಬೇಕು ಅಂತೇಳಿ ಅದೊಂದು ಐಡಿಯಾ ಕೊಟ್ರು. ಐಡಿಯಾ ಕೊಟ್ಟ ಮ್ಯಾಗ ನಾ ಅದಕ್ಕೆ ಚಂದ ಸರಿಯಾಗಿ ಪ್ಲಾಸ್ಟಿಕ್ ಹಚ್ಚಿ ಕಂಬ ಹೊಡೆದು ಈಟ್ ಮಾಡಿಕಿಸಿ ಮತ್ತ ಅದ್ರಕ್ಕೇನ ದೊಡ್ಡದು ಮಾಡ್ಬೇಕಂತೇಳಿ ನಾ ಅನ್ಸದಿತ್ತು. ನನಗೆ ಬರ್ಲಾಕ ಖಾದಿ ಹೊಡೆದವ್ರು ಬಂದ್ರು, ಖಾದಿ ಹೊಡೆದವ್ರು ಬಂದ್ರು. ಫಸ್ಟ್ ಟೈಮ್ ಮಾಡಿದ್ದ, ಇಲ್ರಿ ನಿಮಗೊಂದು ಹೆಚ್ಚಿಗೆ ಇದು ಮಾಡ್ತೇವು, ನೀವು ಲೋನ್ ತಗೊಂಡ್ಗಿಸಿದ್ರೆ ದೊಡ್ಡ ಪ್ರಮಾಣದಾಗ ಮಾಡ್ರಿ ಅಂದ್ರು. ಅವ್ರು ಬಂದ್ ಹೊತ್ತ ತಕ್ಷಣನೆ ಮತ್ತ KGB ಬ್ಯಾಂಕ್ ಚೇರ್ಮನ್ ಬೀದರ್ ಮತ್ತ ಗುಲ್ಬರ್ಗ ಅವ್ರು ಬಂದ್ರೆ ಎರೆಹುಳ ಮಾಡ್ರಿ ಇಲ್ಲಿ ಗರೂರದಾಗ ಅಂತೇಳಿ. ಹಂಗೆ ನೋಡ್ರಿ, ಒಬ್ಬರಿಂದ ಒಬ್ಬರು ಲಿಂಕ್ ಇದು ಆಗಿ ಅವರು ಆರ್ ದೇಸಾಯಿ ಬಂದ್ರು. ಬಂದ್ ಕಿಸಿ, ಇಲ್ಲಪ್ಪ ನೀ ಎರೆಹುಳ ಮಾಡಿದಿ, ಇದಕ್ಕ ದೊಡ್ಡದು ಮಾಡಿ ಅಂತ ಹೇಳಿಸಿದ್ರ ಅವ್ರು ಹೇಳಿದ್ರು. ಹೇಳಕ್ಸಿ ಏನ್ ಮಾಡಿದ್ರು, ನನಗೊಂದು ನಮ್ಗೊಬ್ಬರು KGB ಬ್ಯಾಂಕ್ ಮ್ಯಾನೇಜರ್ ಒಂದು ಇದು ಕೊಟ್ರಿ ಫೋನ್. ಫೋನ್ ಹಚ್ಚಿಸಿ, ನೀವು ಅಲ್ಲಿ ಆನಂದ್ ಹೋಟೆಲ್ ಬರ್ರಿ, ನಮ್ ಬ್ಯಾಂಕ್ ಅದ್ರಿ, ಬ್ಯಾಂಕಿಗೆ ನೀವು ಬರ್ರಿ, ಅದು ಎರೆಹುಳ ಬಗ್ಗೆ ಅದ ಒಂದ್ ಹೇಳಕತ್ತೀರ ಅಂದ್ರಿ ಅವ್ರು. ಮತ್ತ ಅಲ್ಲಿಗೆ ಹೋದ್ರ ನಾ ಆನಂದ್ ಹೋಟೆಲ್ ಬಲ್ಲಿ ಹೋದ್ಮ್ಯಾಗ ಎಲ್ಲಾ ಮ್ಯಾನೇಜರ್ಗಳು ಕರ್ಸ್ಯಾರ ಅವ್ರು, ನನಗೇನು ಗೊತ್ತಿಲ್ಲ. ಇದು ಎರಡು ಬಗ್ಗೆದ ನನ್ನ ಆಗಿದ ನಿಮ್ಮ ಅನುಭವ ಹೇಳಿದ್ರೆ ಕಷ್ಟ ಸುಖ ಎಲ್ಲ ಹೇಳಿದ್ರು. ಹೇಳದ್ಮ್ಯಾಗ ಹಿಂಗ ಮಾಡ್ಬೇಕ್ರಿ, ಅದಕ್ಕೆ ಮ್ಯಾಲ್ ಹಿಂಗ್ ಚಾಪರ್ ಹಾಕ್ಬೇಕು ಎಲ್ಲ ಹೇಳದ್ಮ್ಯಾಗ ಅವ್ರು ಏನಂದ್ರು ಎಲ್ಲ ಕೇಳಿಸಿದ ಒಂದ್ ಮೂರ್ ಮೂಲಿ ಗಡಿ ಕೊಟ್ರು, ಮತ್ತ ಒಂದು ಶಾಲ್ ಹೊಚ್ಚರು ಹೊಚ್ಕಿಸಿದ್ರೆ ನಮ್ ಮ್ಯಾನೇಜರ್ಗೆ ಏನ್ ಮಾಡಿದ್ರು ಅವರು ಹಿಂದಿನ ಬಾಜು ಇವ್ರು ಏಟ್ ಬೇಡ್ತಾರ ಅಟ್ ಲೋನ್ ಕೊಡು ಅಂದ್ರು. ನನಗೆ ಅವಾಗ ಅನುಭವ ಇದ್ದಿಲ್ಲ, ಅವಾಗ 10 ಲಕ್ಷ ಇತ್ತು ಅದ್ರದ್ದು ಲೋನ್ ಕೊಡೋದು ಮಾಡೋರಿಗೆ. ನಾ ಏನ್ ಮಾಡೋದು 20,000 ಕೊಟ್ರಿ ನನಗೆ ಟೀಣ್ ಹಾಕೋತೀನಿ ಅಂತ ಹೇಳಿದ್ರು. ಇಲ್ಲ ಇನ್ನ ಹೆಚ್ಚಿಗೆ ತೋರಂದ್ರು 50 ಕೊಟ್ರಿ ಅಂದ ಅಂದ್ರೆ ನಮ್ಮ ಊರಿಗೆ ನಾ ಬಂದ. ಮತ್ತೇನ್ ಮಾಡಿದ್ರು ಖಾದಿ ಬೋರ್ಡ್ನವರು ಲಿಂಕ್ ಆಯ್ತರಿ ಆ ಟೈಮ್ನಾಗ, ಅವ್ರು ಏನ್ ಮಾಡಿದ್ರು ಇಲ್ಲ 1 ಲಕ್ಷ ತಗೋತ ಹೇಳಿದ್ರು. ಹೇಳನ್ನ ಯಾಕಲ್ರಿ ಅಂತ 1 ಲಕ್ಷ ಮಾಡಿದ್ರು. ಅದಕ್ಕೆ 4x8 ಫೀಟ್ಗಳು ಕಟ್ಟಿದ್ರಿ. ಕಟ್ಟಿಸಿದ್ರೆ ಮತ್ತೆ ದೊಡ್ಡ ಪ್ರಮಾಣದ ಮಾಡ್ಲಕ್ ಶುರು ಮಾಡ್ದ. ಅಕ್ಕಾಡದ ಈಕಡದ ಮಂದಿ ಬೆಣಗಿ ಅವ್ರು ಲಿಂಕ್ ಕೊಡೋರು, ಅವರು ಲಿಂಕ್ ಕೊಡೋರು, ಕೃಷಿ ಇಲಾಖೆದವ್ರು ಲಿಂಕ್ ಕೊಡೋರು, ಮಾರಾಟ ಮಾಡ್ಲಕತ್ತ ನನ್ನ ರುಚಿನೇ ಬಕ್ಕಳು ಹತ್ತಿರ. ಎರೆಗೊಬ್ಬರ ಸಾಕಷ್ಟು ತಯಾರಾಗ್ಲಕತ್ತ ನಮ್ ಬಲ್ಯಾಕ ಗೊಬ್ಬರ ಹೋಯ್ತರು. ಅವಾಗ 250 ರೂಪಾಯಿ ಒಂದ್ ಚೀಲ, 250 ರೂಪಾಯಿ ಒಂದ್ ಕೆಜಿ ಹುಳ. ಇಟ್ ಮಾಡ್ಕೋತ ಮಾಡ್ಕೋತ ಏನಾಯ್ತು, ಮುಂದ ಮತ್ತ ಖಾದಿ ಬೋರ್ಡ್ದವ್ರು ಬಂದ್ರಿ, ಮತ್ತ ಇನ್ನೂ ಜಾಸ್ತಿ ಮಾಡಪ್ಪ ನಿನಗ ಈಟ್ ಅದ್ರ ಆಗಲ್ಲ ನಮ್ ಇಲಾಖೆಗಳು ಕೊಡಕತ್ತಿರತ್ತಳೆ. ಕೃಷಿ ಇಲಾಖೆದವ್ರು SB ಬಿರಾದಾರ್ ಅಂತ ಹೇಳಿದ್ರಿ ಬೆಣಿಯವ್ರ ಟೈಮ್ ಜಂಟಿ ನಿರ್ದೇಶಕರು. ಹಾ ಅವ್ರಿದ್ರು. ಅವ್ರೇನ್ ಮಾಡಿದ್ರು ನೀವ ಹೆಚ್ಚಿಗೆ ಮಾಡ್ರಿ ನಾ ಲಿಂಕ್ ಮಾಡ್ತೀನಿ ಅಂತ ಅಂದ್ರು. ಮತ್ತ ಖಾದಿ ಬೋರ್ಡ್ದವ್ರು ಬಂದ್ ಕಿಸಿದ್ರೆ 10 ಲಕ್ಷ ಪ್ರೊಜೆಕ್ಟ್ ಮಾಡ್ಸ್ರಿ ನನಗೆ. ಅವ್ರು 10 ಲಕ್ಷ ಮಾಡಿಸಿ 40 ಫೀಟ್ಗಳು ಕಟ್ಟಿದ್ರಿ. 40 ಫೀಟ್ಗಳು ಕಟ್ಟಿ ಕಸ ಕಡ್ಡಿ ಮಂದಿ ಸುಡ್ತಿದ್ರಲ್ರಿ ಅವು ಎತ್ತಿನ ಬಂಡಿ ಅಲ್ಲೇ ತಂದು ಸ್ಟಾಕ್ ಮಾಡ್ಕೊಂಡು ಅದಕ್ಕೆ ಕಡೆಯಕ್ಕೂ ಕೊಳಸ್ತಿದ್ರ ಅವು ತವರಿಟ್ಟಿ. 1 ವರ್ಷನ ಆದ್ಮ್ಯಾಗ 2ನೇ ವರ್ಷಕ್ಕೆ ಅದು ಉಪಯೋಗ ಮಾಡ್ತಿದ್ರು. ಒಂದ್ ಲೇಯರ್ ತಿಪ್ಪಿ ಕತ್ತ ಅದ್ರ ಮ್ಯಾಗ ಒಂದ್ ಸ್ವಲ್ಪ ಮಣ್ಣ, ಮತ್ ತಿಪ್ಪಿ ಕತ್ತ ಮಣ್ಣ ಹಿಂಗ್ ಮಾಡ್ಕೋತ ಹೋಗಿ ಅವ್ಕ 1 ವರ್ಷ ಕಳಿಸಿ ಈ ಎರವಳ ಪಿಡ್ಡಿಗೆ ಹಾಕ್ತಿದಾರ. ಹಂಗ್ ಮಾಡ್ಕೋತ ಮಾಡ್ಕೋತ ಹೋಗಿ ನನಗೇನೈತ್ರಿ 40 ಫಿಡ್ಡಿಗೆ ಏನ್ರಿ ಒಂದ್ 800-900 ಚೀಲ ಬರ್ತೈತ್ರಿ ನನಗೆ 1 ವರ್ಷಕ್ಕೆ. ಅದು ಮಾರಾಟನು ಮಾಡ್ತಿದ್ರಿ. ಹಿಂಗಾಗಿ ಏನೈತೆ ನನಗ 2 ಲಕ್ಷ 2.5 ಲಕ್ಷ 4 ಲಕ್ಷ ಹಿಂಗ ನನಗ ಆದಾಯ ಬರೋದ್ ಜಾಸ್ತಿ ಶುರು ಆಯ್ತಿರಿ. ಈ ಕಡೆ ಇವ್ರು ಬೆಣಗಿಯವ್ರು ಏನ್ ಮಾಡಿದ್ರು ಎಲ್ಲಾ ತಾಲೂಕುಗಳಿಗೆ ಎರೆಹುಳುಗಳು ಅವರು ಫ್ರೀದಾಗ ಕೊಡ್ತಿರು, ನನಗೆ ಅಮೌಂಟ್ ಕೊಡ್ತಿರ. ಹಿಂಗಾಗಿ ಏನೈತೆ ನನಗೆ ಬಹಳ ಅನುಕೂಲ ಆಯ್ತು. ಅನುಕೂಲ ಆದ್ಮ್ಯಾಗ ಮತ್ತ ನಾನು ನಿಂಬೆ ಗಿಡಗಳು ಹಚ್ಕೊಂಡ್ರೆ ನಾನು ಹೊಲದಾಗ ತೋಟಗಾರಿಕೆ ಸಂಪರ್ಕ ಆಯ್ತ್ರಿ. ಈ ವಿಜ್ಞಾನಿಗಳಿಂದ ತೋಟಗಾರಿಕೆ ಆಯ್ತ್ರಿ, ತೋಟಗಾರಿಕೆ ಅಲ್ಲಿಂದ ಮತ್ತ ಕೃಷಿ ಇಲಾಖೆ ಆಯ್ತ್ರಿ. ಹಿಂಗ ಎಲ್ಲರ ಸಪೋರ್ಟ್ ಸಿಕ್ ನಿಂಬೆ ಗಿಡ 100 ನಿಂಬೆ ಗಿಡ ಆತದ. 4 ವರ್ಷಕ್ಕೆ ಅದು ಫಲ ಚಾಲು ಆಯ್ತ್ರಿ. ಆ ನಿಂಬೆಕಾಯಿನೂ ನಮಗ ಚಲೋನೇ ಗಳಿಕೆನೇ ಆಯ್ತ್ರಿ. ಒಟ್ಟ ನನ್ನ 5 ಮಂದಿ ಮಕ್ಕಳ್ರಿ, ಅವ್ರಿಗೆ ವಿದ್ಯಾಭ್ಯಾಸದ ಏನು ಕೊರ್ತೀನಿ ಅಲ್ಲಿರಿ. ನನ್ನ ಒಟ್ಟ ಒಬ್ಬ ಮಗ PUC ಮುಗಿತ್ರು, ಒಬ್ಬ ಮಗ BSc MSc ಮುಗಿತ್ರಿ, ಒಬ್ಬಕ್ ಮಗಳು MA BEd ಮುಗಿತು, ಒಬ್ಬಕ್ ಮಗಳದು PUC ಮುಗಿತು, ಇನ್ನೊಬ್ಬಕ್ ಮಗಳದು SSLC ಮುಗಿತ್ರಿ. ಹಿಂಗ ನಂಗೆ ದುಡ್ಡಿನ ಕೊರ್ತೀನೇ ಬರಲಿಲ್ಲ. ಎಲ್ಲ ಎರೆಗೊಬ್ಬರದ ಮೂಲಕ ನಿಂಬೆ ಗಿಡದು. ನಿಂಬೆ ಗಿಡ 125 ಗಿಡಗಳು ಇದ್ವು. ಅದು ಅಲ್ದೇನೆ ಮತ್ತೆ ಕರಿಬೇವಿನ ಗಿಡಗಳು 600 ಗಿಡಗಳ್ರಿ. ಮತ್ತ ಅದು ಅಲ್ದೇನೆ ಈ ಕಡೆ ಚಕ್ಕು ಗಿಡಗಳ್ರಿ, ಕಣ್ಣಿಕಾಯಿ ಅಂತೇಳಿ ಇರ್ತಾವ. ಚಕ್ಕೋತ ಗಿಡ, ಚಕ್ಕು ಗಿಡ, ಕಣ್ಣಿ ಗಿಡ, ಇವೆಲ್ಲ ಗಿಡಗಳಂದ್ರೆ ಸೈಡಿಗೆ ಬಂದರಿ ಹೊಂಟೇರಿ. ಚಿತ್ತಾಗುಲ್ ಗಿಡಗಳು ಅಂದ್ರೆ ಅವು ಬದುವಿಗೆ ಅಂದ್ರೆ ಭಯಂಕರ ಬಕ್ಕಳ ಹಚ್ಚಿದ್ರ. ನಾವು ಸುಮ್ ಗಿಡ ತರದು ಹಚ್ಚೋದು, ತರದು ಹಚ್ಚೋದು ಮಹಾರಾಷ್ಟ್ರ ಹಿಂಡಿಗೆ ಹಚ್ಚಿದಾರು. ಪ್ಲಾಟ್ ಎಲ್ಲಿ ಮಾಡಿದ್ರು? ಮತ್ತೆ ಸಜ್ಜೆ ತೊಗರಿ ಇಂಥವೆಲ್ಲ ಬೆಳ್ಕೋತಿದ್ರು. ಅಂತ ಬೆಳ್ಕೋತಿ ಉಳ್ಳಾಗಡ್ಡಿ, ಮೆಣಸು ಗಿಡ, ಇವು ಬಿ ಬೆಳೀತಿದ್ರು. ಕಾಯಿಪಲ್ಯ ಎಲ್ಲ ಬೆಳೆದ್ರಿ? ಕಾಯಿಪಲ್ಯನ ಬೆಳೀತಿದ್ರ. ಇವೆಲ್ಲ ಮಾಡ್ಕೋತ ಮಾಡ್ಕೋತ ಹೈನುಗಾರಿಕೆ ಒಂದು ಚಾಲು ಮಾಡ್ಕೊಂಡಿವ್ರು. ಅದೇ ಟೈಮ್ನಾಗ ಹೈನುಗಾರಿಕೆ ಅಂದ್ರೆ ಅದು ಒಂದು 12 ದನಗಳು ಇದ್ರು ನನ್ನ ಬಳಿ. ಈಗ ಎರೆಗೊಬ್ಬರ ಮಾಡ್ಬೇಕಾದ್ರ ದನಗಳು ಬೇಕ್ರಿ. ಹೌದು, ದನಗಳನ್ನು ಕಟ್ಕೋತಿದ್ರು. ಈ ಕಡೆ ಹಾಲ್ ವ್ಯಾಪಾರನು ಚಾಲು ಆಯ್ತ್ರಿ. ಹಿಂಗ ಅಂದ್ರ ಒಂದ್ 12-15 ರೀತಿನ ನನಗ್ ದುಡ್ಡು ಬರ್ತಿತ್ರಿ. ಈ ಕಡೆ ಎರೆಹುಳದ್ ಬರ್ತಿತ್ರಿ, ಎರೆಹುಳ ಗೊಬ್ಬರ ಬರ್ತಿತ್ತು, ಈ ಕಡೆ ಚಿತ್ತಾಪುಲ್ ಬರ್ತಿತ್ತು, ಈ ಕಡೆ ನಿಂಬೆ ಹಣ್ಣಿನ ಬರ್ತಿತ್ತು. ಹಿಂಗೆಲ್ಲಾ ರೀತಿಯಿಂದ ದುಡ್ಡು ಬರೋದು ಚಾಲು ಆಯ್ತು. ನಿಂಬೆ ಗಿಡ 4 ವರ್ಷದ ಗಿಡ ಆಯ್ತ್ರಿ. ಶಾಣೆ ಸಂಘಟ ಕೂತ್ರ ಶಾಣೆ ಬುದ್ಧಿನೇ ಬರ್ತದೆ, ದಡ್ಡರ್ ಸರಿ ಕೂತ್ರ ದಡ್ಡತನೇ ಬುದ್ಧಿ. ಸರ್ವಜ್ಞನ ವಚನ ಇದೆ, ಸಜ್ಜನರ ಸಂಘ ಹೆಜ್ಜೆನೋ ಸವಿದಂತೆ ಅಂತೇಳಿ. ಹಂಗಾಯ್ತು ನಿಮ್ಮ? ಹಾ, ಹಂಗಾಗಿ ಏನಾಯ್ತ್ರಿ, ಮುಂದ ನಿಂಬೆ ಗಿಡದ ನಾನೇ ಗಳೆ ಹೊಡಿತದ್ರಿ. ಗಳೆ ಹೊಡೆಯಾಳಾಗ ಏನಾಯ್ತ್ರಿ, ಅದು ಒಂದು ನಗಕ್ ನಿಂಬೆ ಗಿಡದ ಫಂಟೆ ಒಂದ್ ಸ್ವಲ್ಪ ದೊಡ್ಡ ಹೋಗಿವ್ರಿ. ನಗಕ್ ಹತ್ತಿ ಹಿಂಗ್ ರಿಕ್ ಇರ್ತದ ನೋಡ್ರಿ, ಆ ರಿಕ್ಕಿ ಸಿಕ್ಕಸಿನ ಒಂದ್ ಫಂಟೆ ಹಿಂಗ್ ಸೀಳತ್ರಿ. ಇದೊಂದ್ ದೊಡ್ಡ ಅನುಭವ. ಇಲ್ಲಿ ಮಟ್ಟ ಹಿಂಗ್ ಸೀಳ್ತು. ಸೀಳದೊಳಗೆ ಏನಾಯ್ತ್ರಿ, ಆ ಪಂಟ್ಯಕ್ ಅಸರ್ ಇದಕ್ ಮ್ಯಾಗಿಂದ ಜಾಸ್ತಿ ಹೋಯ್ತು, ಕೆಳಗಿಂದ ಕಡಿಮೆ ಹೋಯ್ತ್ರಿ. ಹೊಡೆದ ಮ್ಯಾಗ ಒಂದು 15 ದಿನ ನಾ ಅಲ್ಲಿ ಹೋಗಿಲ್ಲ, ತಿಂಗಳು ಹೋಗಿಲ್ಲ. ಗಿಡದಾಗ ಯಾವಾಗೂ ಹೂವು ಬಂದಿಲ್ಲ, ಇದೊಂದು ಸೀಳಿದ ಕಟ್ಟೆ ಹೂವು ಬತ್ತರಿ. ಇದು ಏನ್ ಕರಮತಿ, ಇದು ಹಿಂಗ ಹೆಂಗ ಅಂತೇಳಿ ವಿಚಾರ ಮಾಡಿ ನಾ ಏನ್ ಮಾಡಿದ್ರೆ, ಒಂದು ನಾಲ್ಕು ಗಿಡಗಳು ನೀರು ಕಟ್ ಮಾಡಿದ್ರ. ಇದಕ್ಕೆ ಸರ ಸಿಕ್ಕಿಲ್ಲ, ಇದಕ್ಕೆ ತೇವಾಂಶ ಸಿಕ್ಕಿಲ್ಲ, ಇದಕ್ಕೆ ತೇವಾಂಶ ಸಿಕ್ಕದ ಅಂತೇಳಿ ಹಿಂಗ್ ವಿಚಾರ ಮಾಡಿಸಿ ಅದಕ್ಕೆ ನಾಲ್ಕು ಗಿಡಗಳು ನೀರು ನಿಲ್ಲಿಸಿದ್ರ, ಉಳಿದು ಕೆತ್ತ ಪ್ರಕಾರ ನೀರು ಬಿಡ್ತಿದ್ರು. ಆ ಹೇಳ್ದಾಗ ಏನಾಯ್ತು, ಅವು ನಾಲ್ಕು ಗಿಡಗಳಿಗೆ ಮುಂದೆ ಒಂದ್ 20 ದಿವಸ 25 ದಿವಸ ಆಗನ ನೀರ್ ಬಿಡನ, ಅವು ನಾಲ್ಕು ಗಿಡಗಳು ಹೂವು ಬಂದು ಮುಂದಿನ ಬರ್ಲಿಲ್ಲ. ಹಿಂಗಾಗಿ ಏನ್ ಮಾಡ್ದ, ಬೆಣಿಗೆಯವ್ರಿಗೆ ಮತ್ತೆ ಗ್ರಾಮ ಶಿವಕ ಹಂಗೆ ತಿಂಗಳಿಗೊಂದು ಬರ್ತಿದ್ರು. ಅವಾಗ ಅವ್ರು ಬಂದ್ ಕಿಸಿಂದ್ರ ಅದಕ್ಕೆಲ್ಲ ನೋಡ್ ಕಿಸಿ ಏನ್ ಮಾಡಿದ್ರು, ಅವ್ರು ಹೈಲೈಟ್ ಮಾಡಿದ್ರು. ಅದ ಇಟ್ಟಿಗೆ ಹೈಲೈಟ್ ಮಾಡಿದಾಗ ಇವ್ರು ಬಂದ್ರಿ, 40 ಮಂದಿ 30 ಮಂದಿ ಪತ್ರಕರ್ತರು ಬಂದ್ರಿ, ಮತ್ತೆ ಇವರು ಗ್ರಾಮ ಸೇವಕರು ಬಂದ್ರು. ಅವರು ಒಂದು 60-70 ಮಂದಿ ನನ್ನ ಹೊಲ ತುಂಬಾ ಆದ್ರೆ ಇದ್ರ ಬಗ್ಗೆ ಹಿಂಗ್ ನೋಡ್ಕಿಸಿ ಏನ್ ಮಾಡಿದ್ರೆ, ಇಲ್ಲ ಈ ರೈತ ಒಬ್ಬ ವಿಜ್ಞಾನಿ ಆದಂಗಾಗ್ಯಾನ, ಅವನಿಗೊಂದು ಅನುಭವ ಸಿಕ್ಕದ ಅಂತೇಳಿ ಮತ್ತ ಅದನ್ನು ಏನ್ ಮಾಡದ್ನ, ಇವತ್ತ ಗಿಡದಾಗ ನಿಂಬಿಕಾಯಿ ಹೂವು ಆದ ಮ್ಯಾಗ 7 ದಿವಸಿಗೆ ಹಣ್ಣಾಗ್ತದ, ಅದೊಂದು ಒಂದು ಡೇಟ್ ಹಾಕಿ ಆ ಹೂವ ಇದ್ದ ಪಂಟಕ್ ಕಟ್ಟದ್ರಿ, ಅದು 6 ತಿಂಗಳಿಗೆ ಹಣ್ಣಾಯ್ತಿರಿ. ನಮಗ ರೇಟ್ ಯಾವ್ದಾಗ ಸಿಗ್ತದೆ, ಮಳೆಗಾಲದಾಗ ಸಿಗ್ತದ, ಬ್ಯಾಸಿಗೆ ಸಿಗ್ತದ ಅಂತ ಹೇಳಿ ಏನ್ ಮಾಡ್ದ, ಅದು ಕಂಡು ಹಿಡಿದ ಕಿಸಿನ ಏನ್ ಮಾಡ್ದ, ನಾದು ಎಲ್ಲಾ ಗಿಡಗಳಿಗೆ ನೀರು ನಿಲ್ಲಿಸಿದ್ರ ಬಂದ್ ಮಾಡ್ದ. ಬಂದ್ ಮಾಡಿ ಕಿಸಿಂದ್ರ ಅದು ಯಾವ ಟೈಮ್ನಾಗ ಅಂದ್ರೆ, ನಮಗ ದಸರಿ ದೀಪಾವಳಿ ನಾವು ನೀರು ನಿಲ್ಲಿಸಿದೇವೋ ಅದು ಕಟ್ ಮಾಡಿದೇವ ಅಂದ್ರ ಮುಂದ 6 ತಿಂಗಳು ಯಾವಾಗ ಬರ್ತದ ಆ ಟೈಮೇ ನೋಡ್ಕೊಂಡು ಇಸಿಂದ್ರ ಇದು ಮಾಡಿದಾಗ, ಈ ದಸರಿ ದೀಪಾವಳಿಯಿಂದ 6 ತಿಂಗಳು ಬರ್ಬೇಕಾದ್ರೆ ಏಪ್ರಿಲ್ ಮೇ ಜೂನ್ ತನ ನಮಗ ಆ ಕಾಯಿ ನಮಗ್ ಬರ್ಬೇಕಂದಾಗ ಏನ್ ಮಾಡ್ಬೇಕು ಅಂದ್ರೆ, ದಸರಿ ದೀಪಾವಳಿ ನಾವು ನೀರ್ ಬಂದ್ ಮಾಡ್ಬೇಕು, ಮಳೆಗಾಲನು ಮುಗಲಿಕ್ ಬಂದಿರ್ತದ. ನೀರ್ ಬಂದ್ ಮಾಡಿದಾಗ ನಾವಾಗ ಏನ್ ಮಾಡ್ಬೇಕು, ಅಗಟಿ ಮಾಡ್ದ ಗಿಡಕ್ ಅಗಟಿ ಮಾಡಿ ಒಂದ್ 10-10 ಬುಟ್ಟಿ ತಿಪ್ಪಿ ಗೊಬ್ಬರ ಹಾಕ ಹಾಕಿಸಿಂದ್ರೆ ಅದಕ್ಕೆ ನೀರ್ ಕೊಟ್ಟಾಗ ಏನಾಯ್ತು, ಗಿಡದಾಗ ಒಂದೊಂದ್ ಕಾಯಿ ಇದ್ರೂ ಹೂವು ಬಂತ್ರಿ. ಹೂವು ಬಂದು ಮುಂದೆ ಬ್ಯಾಸಗಿ ಟೈಮ್ ನನಗ ನಿಂಬೆ ಗಿಡ 1 ಲಕ್ಷ 1.5 ಲಕ್ಷ ನನಗ ಆದಾಯ ಬತ್ರಿ ಈ ಟೆಕ್ನಿಕಲ್ ಮಾಡ್ದಾಗ. ಅದೇ ಟೆಕ್ನಿಕಲ್ ಮಾಡ್ಕೊತ ಹೋದ ಮುಂದೆ 2015ರದಾಗ ಮಳಿ ಅಲಾಕ ಕಟ್ ಆಯ್ತ್ರಿ. ಅದು ಕಟ್ ಆಯ್ತು, ಬೋರ್ನು ಬಂದಾಯ್ತು, ಬಾಯಿನು ಬಂದಾಯ್ತು. ಮುಂದ್ ಬೋರ್ ಹಾಕಲು ಶುರು ಮಾಡ್ದ, 3 ಬೋರ್ ಹಾಕದ್ರು ಒಂದೇ ದಿನ ರೀ ನೀರ್ ಬೀಳಲಿ, 3 ಕನ ಬೀಳಲಿಲ್ಲ. ಮತ್ ಮಳೆ ವರ್ಷ ಮತ್ತೊಂದ್ 2 ಹಾಕದ, ಅವಕ್ಕೂ ನೀರೇ ಬೀಳಲಿಲ್ಲ. ಹಿಂಗೆ ಒಂದು 9 ಬೋರ್ ಹಾಕದ, 9 ಬೋರ್ನಾಗ 2 ಬೋರ್ ಸಕ್ಸಸ್ ಆದ್ರ ನನಗ. 2 ಬೋರಿಗೆ ಅಂದ್ರೆ ಒಂದೊಂದ್ ಇಂಚ ಬ್ಯಾಸಿಯಿಂದ ಬರ್ತಿತ್ರಿ, ಮುಂದ ಮಳೆಗಾಲ ದೀಡ್ ಇಂಚ್ ಬರ್ತೀವ್ರಿ, 3 ಇಂಚ್ ನೀರ್ ಹತ್ತಿತ್ತು. ಈಗ ಅದನ್ನು ಮತ್ತೆ ಈಗ ಅವೆಲ್ಲ ನಿಂಬೆಗಳು ಮಳಿ ಇದು ಹಾಕಿಸಿಂದ್ರೆ ಗಿಡಗಳು ಹೋದವ್ರಿ. ಹೋದ್ಮ್ಯಾಗ ಈಗ ಮತ್ತೆ ಕಬ್ಬು ಮಾಡ್ಕೊಳ್ಕತ್ತೀನಿ. ಕಬ್ಬು ಮಾಡ್ಕೊಂಡು ಹಿಂಗೆ ಕೃಷಿ ಇಲಾಖೆ ಸಂಪರ್ಕದಿಂದ ಏನೈತ್ರಿ, ಒಂದ್ ಬ್ಯಾಳೆ ಮಷಿನ್ ಇಸ್ಕೊಟ್ರಿ ನಾನು. ಬ್ಯಾಳೆ ಮಷಿನ್ ಅಂದ್ರ ಮಿನಿ ದಾಲ್ಮಿಲ್ ಅತ್ತಾರ, ದಾಲ್ಮಿಲ್ ಅದು ಇಸ್ಕೊಟ್ರು. ಅದು ಯಾರಂದ್ರ ನೀಲಕ್ಕ ಮೇಡಮ್ಮ, ಜಾನಕಿ ಮೇಡಮ್ ಅವರು. ಇವತ್ತಿನ ದಿನ ನನಗ ಅದೊಂದು ಏನಾರ ಒಂದು 10 ಲಕ್ಷ ರೂಪಾಯಿ ನನಗ ಬ್ಯಾಳಿ ಮಷಿನ್ದೇ ನನಗ ಒಂದ್ 10 ಲಕ್ಷ ಬಂದದ್ರಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಿಡದೆ ಬರ್ತದ್ರಿ. ಅದು ಅದಕ್ಕೆ ಖರ್ಚು ಎಷ್ಟಾಗ್ತದ್ರಿ, ಒಂದ್ ಏನರ ಒಂದು 5,000 ಬರ್ತದ್ರಿ ವರ್ಷಕ್ಕೆ. ಅದೇನ್ ಕರೆಂಟ್ ಬಿಲ್ ಒಂದೇ, ಕರೆಂಟ್ ಬಿಲ್ ಅಷ್ಟೇ ಅಲ್ಲ, ಇಲ್ಲಿ ತಾನೇ ಮೇಂಟೈನ್ ಚಾರ್ಜ್ ಇಲ್ಲ ಏನಿಲ್ಲ. ಅದಕ್ಕೇನಿಲ್ಲ, ಏನೋ ಯಾವಾಗಾರ ಒಂದೊಂದು ಪಟ್ಟಗಳು ಹೋಗ್ತಾವ, ಒಂದ್ ಏನ್ರಿ ಪಟ್ಟದಷ್ಟೇ. 7-8 ವರ್ಷ ನನಗೇನು ಬಂದಿಲ್ಲ, 2008-09ರದಾಗ ಮಷಿನ್ ಬಂದಿದ್ದು ಇಲ್ಲಿ ತನ ನನಗ ಅದು ಬಹಳ ಪ್ರಾಫಿಟ್ ತೋರಿಸಿದ್ರಿ. ಅದು ಅಲ್ಲದೆ ಮತ್ತೆ ಶಾವಿಗೆ ಮಷಿನ್ ಇತ್ತರಿ, ಅದ್ರದ್ನು ಇನ್ಕಮ್ ಬರ್ತಿತ್ತು. ಖಾರ ಕೊಟ್ಟ ಮಷಿನ್ ಇತ್ತು, ಅದ್ರದ್ನು ಬರ್ತಿತ್ತು. ಶಾವಿಗೆ ಮಷಿನ್ ನಮ್ಮ ಮಗಳಿಗೆ ಕೊಟ್ಟಿದ್ದೇವ್ರಿ. ಈಗ ಮತ್ತೊಂದು ಹಿಟ್ಟಿನ ಗಿರಣಿ ತಗೊಂಡೇನ್ರಿ, ಹಿಟ್ಟಿನ ಗಿರಣಿ ಅಂದ್ರೆ. ಈ ವರ್ಷ ಏನ್ ಮಾಡೇನ್ರಿ, ಮತ್ತ ಇದು ಕಿರಣಿ ದುಕಾನ್ ತೆಗ್ದೇನ್ರಿ. ಸುಮ್ಮ 2 ಮಕ್ಳವ, ಒಬ್ಬ MR ದಾಗ ನೌಕರಿ ಮಾಡ್ತಾನ್ರಿ, ಮೆಡಿಕಲ್ದು ಡಾಕ್ಟರ್ಗಳು ಇದು ಮಾಡ್ತಾರಲ್ರಿ, ಅದು ಮಾಡ್ತಾನ. ಏನ್ ಸಣ್ಣ ಮಗ ಊರಾಗೆ ನಂಬಲ್ಲಿ ಏನ, ಅವನಿಗೆ ಕಿರಾಣಿ ದುಕಾನ್ ಹಚ್ಚಿಕೊಟ್ಟಿದ್ದವ್ರಿ. ಈಗ ನಮ್ಗೆ ಯಾವ ಕೆಲಸ ಹಚ್ಚಲ್ಲ ಏನೂ ಇಲ್ಲ, ಕುತ್ತಲ್ಲಿ ಹೇಳ್ಕೋತ್ ಮಾಡ್ಕೋತ ಇದ್ದಿಲ್ಲ. ಈಗ ಮಿನಿ ದಾಲ್ಮಿಲ್ ಏನದ, ಒಂದ್ 15-16 ವರ್ಷದಿಂದ ಅದು ನಿಮ್ ಕಡೆ ಅದ ಮಿನಿ ದಾಲ್ಮಿಲ್, ಅದರ ಅನುಭವ ಒಂದ್ ಸ್ವಲ್ಪ ಹೇಳ್ರಿ. ಮಿನಿ ದಾಲ್ಮಿಲ್ ಅಂದ್ರೆ ಅದು ಮಷಿನ್ ರೀ, ತೊಗರಿ ಬ್ಯಾಳಿ. ಇವತ್ತ ನಾವು ಒಂದ್ ಚೀಲ ನಾವು ತೊಗರಿ ನೀರ ಹಾಕಿದೇವ ಅಂದ್ರ ಅದ್ರಾಗ ಎಷ್ಟು ಬರ್ತದ ನಮ್ಗಂದ್ರ, ಒಂದು 65 ಹಿಡ್ಕೊಂಡು 70 ಕೆಜಿ ಒಂದ್ ಚೀಲ ತೊಗರಿ 70 ಕೆಜಿ ಬರ್ತದ. ಹೊಟ್ಟ ಮತ್ತ ನುಚ್ಚ ಗುಂಡ ಇವೆಲ್ಲ ತೆಗೆದ್ರೆ ನಮ್ಗೆ ಅಷ್ಟು ಬರ್ತದ. ಅದರಲಿಂದ ನಮಗ ಇನ್ಕಮ್ ಅಂದ್ರೆ ಇವತ್ತ ತೊಗರಿ ಮಾರದೇವಂದ್ರ ಏನಂದ್ರೆ ಇವತ್ತಿನ ದಿವಸ 12,000 ಮಾರ್ಲಿಕತ್ತದ ತೊಗರಿ. ಇವತ್ ನಾವು ಬ್ಯಾಳಿ ಅಂದ್ರೆ 20,000 ಕ್ವಿಂಟಲ್ ಮಾರ್ತೀವಿ. ಇವತ್ ಒಂದ್ ಚೀಲಕ್ಕೆ ಎಷ್ಟು ಸಿಗ್ತದೆ ಅಂದ್ರೆ 1,000 ಹಿಡ್ಕೊಂಡು 1,200 ನಮ್ಗೆ ಲಾಭ ಸಿಗ್ತದೆ. ಇವತ್ ಅದ್ರ ಮೇಲೆ ನಿತ್ಯ ನಾವು ಬಿಸಿನೆಸ್ ಮಾಡಿದ್ರೆ ನಂಬಲ್ಲಿ ಅದ ಊರಾಗ 3-3.5 ಗಂಟೆ ನೀರಾಗ ಹಾಕಿಸಂದ್ರೆ ನಮ್ ಮೆಷಿನ್ ತರ್ತಾರ ಅವರು ಊರನ್ ಮಂದಿ 500 100 ಬಸನಾಳ ಇಲ್ಲಿ ಗೊಬ್ಬರ ಓಡಿ ಚಿಗೊಬ್ಬರ ಅಂತದ. ಈ ಎಲ್ಲ ಊರುಗಳಂದ್ರೆ 100 ಕ್ವಿಂಟಲ್ ಮೇಲೆ ಹಾಕ್ತಾರ ನಾವು ಒಳ್ಳೆ ಒಂದ್ ಕುಟುಂಬ ಬದುಕಿಸದ ಈ ಮೀನಿ ದಾಲ್ ಮೇಲೆ. ಅಂದ್ರೆ ಈಗೇನು ನಿಮ್ ಕಡೆ ಬೆಳೆ ಮಾಡಕ್ ಬರ್ತದ ತೊಗರಿ, ಅದನ್ನ ಅವರೆಲ್ಲ ತಯಾರ ಮಾಡ್ಕೊಂಡೇ ಬರ್ತಾರೆ? ತಯಾರ ಮಾಡ್ಕೊಂಡೇ ಬರ್ತಾರೆ. 3-3.5 ಗಂಟೆ ನೀರಾಗ ನೆನೆ ಹಾಕಿ 2 ಬಿಸಿಲು ಒಣಗಿಸಿಕೊಂಡು ಅವ್ರಿಗೆ ಏನಿಲ್ರಿ, ನಾವು ತೊಗರಿ ಹಾಕಿದ್ವಿ ಅಂದ್ರೆ ಅದಕ್ಕೆ 6 ಕಡೆಗೆ ಡಿವೈಡ್ ಆಗದ್ರೆ ಒಂದ್ ಕಡೆ ಬ್ಯಾಳಿ ಬರ್ತದ, ಒಂದ್ ಕಡೆ ಅದ್ರಾಗೆ ಮೋಟಾ ಬ್ಯಾಳಿ ಬರ್ತದ, ಮತ್ತೊಂದ್ ಕಡೆ ನುಚ್ಚು ಬರ್ತದ, ಮತ್ತೊಂದ್ ಕಡೆಗೆ ಗುಂಡು ಬರ್ತದ, ಅದ್ರಾಗೆ ಮ್ಯಾಗಿನ ಸಪ್ಪಿ ಒಂದ್ ಕಡೆ ಬರ್ತದ, ದನಗೊಳ ತಿನ್ನೋ ಚುನ್ನಿ ಒಂದ್ ಕಡೆ ಬರ್ತದ. ಬೇರೆ ಬೇರೆ ಬೇರೆ ಹಾಕಿಸಂದ್ರೆ ಯಾರಿಗೂ ಟೆನ್ಷನ್ ಇಲ್ಲ. ಹೆಣ್ಮಕ್ಳಿಗೆ ನಂಬಲ್ಲಿ ಬ್ಯಾಳಿದ ಸೀದಾ ಅವರು ಚೀಲಕ್ ಹಾಕಬಹುದು, ಗಡಿಗೆ ಹಾಕಬಹುದು, ಅಷ್ಟಾಗಿ ಸುಮ್ ಕೇರ್ ಲಾರ್ದೇನೆ ಅವರು ಪಲ್ಯಕ್ ಹಾಕಬಹುದು. ಅಷ್ಟು ಸಿಸ್ಟಮ್ ಚಲೋ ಅದ. ಅಂದ್ರೆ ಈಗ ಒಂದ್ ದಿವಸ ಎಷ್ಟು ಒಂದ್ ದಿವಸದಾಗ 8 ಹಿಡ್ಕೊಂಡು 10 ಕ್ವಿಂಟಲ್ ಆರಾಮ್ಸೆ ತೆಗಿತದ. ಮತ್ತೆ ಇಷ್ಟು ವರ್ಷದೊಳಗ ಎಷ್ಟು ತೊಗರಿಯನ್ನ ನೀವು ಹೊಡೆದ್ರಿ? ಈಗ ನಾವು ತಗೊಂಡ್ ಹಿಡಿದು ಒಂದ್ ವರ್ಷಕ್ಕೆ ಎಷ್ಟು ಆಗ್ತದೆ? ಎಷ್ಟು ಬೆಳೆ ಮಾಡ್ತೀವಿ? ಒಂದ್ ವರ್ಷಕ್ಕೆ ಒಂದು 100 ಕ್ವಿಂಟಲ್ ಬೆಳೆ ಮಾಡ್ತಾ ಇದ್ದೀರಿ ಸರಾಸರಿ ಮೇಲೆ? ಸರಾಸರಿ. ಮತ್ತದ ಏನ್ ಲೆಕ್ಕ ಅದು? ಒಂದು ಕ್ವಿಂಟಲ್ ಹೊಡೆಯೋದಕ್ಕೆ ಎಷ್ಟು ಬೇಕಾಗ್ತದೆ? ಅದು ನೋಡ್ರಿ, ಒಂದ್ ಸೇರಿಗೆ 5 ರೂಪಾಯಿ ತಗೋತೇವ್ರಿ. 3 ರೂಪಾಯಿ ಸೇರ 8 ವರ್ಷ ಹೊಡೆದೇನ್ರಿ, ಒಂದೇ ರೇಟೆ ಹೆಚ್ಚಿಲ್ಲ. ಏನೇನು ಈ ಕಡೆ ಈ ಕಡೆ ಬಿಲ್ ವಾರ್ಡ್ ಮಾಡ್ಲಿಕ್ಕತ್ತಾರಲ್ರಿ, 4 ಹೊಡೆದ 2 ವರ್ಷದಿಂದ. ಈ ವರ್ಷ 5 ರೂಪಾಯಿ ಒಂದ್ ಸೇರ್, ಒಂದ್ ಚೀಲ ತಂದ್ರಂದ್ರ 500 ರೂಪಾಯಿ ಕೊಡ್ತಾರ. ಹಂಗ ಒಂದ್ ದಿವಸ 2 ಚೀಲ 3 ಚೀಲ 4 ಚೀಲ ಹಿಂಗ ಒಂದೊಂದ್ ಸಲ 8-8 ಚೀಲ ಹೊಡೆದಿನ್ರಿ. ನಾ ಪ್ರತಿಯೊಂದು ಊರುಗಳದಾಗ ಇದು ಮಿನಿ ದಾಲ್ ಮೇಲೆ ಇರ್ಬೇಕಂತ ನನ್ನ ಆಶೆ ರೀ. ಯಾಕತ್ ಕೇಳಿ ಎಲ್ಲರಿಗೂ ಉಪಯೋಗ ಆತ, ಒಂದ್ ಕುಟುಂಬ ಬದುಕಿಸ್ತದ ನನ್ನ ಖಾತ್ರಿ. ಈಗ ಏನು ಮಿನಿ ದಾಲ್ ಮಿಲ್ ಇದನ್ನ ನೋಡಿ ಉಳಿದಂತ ರೈತರಿಗೆ ಇದು ನಾವು ತಗೋಬೇಕು ಇಂಥದ್ ಮಾಡ್ಬೇಕು ನಮ್ಮ ಊರೊಳಗ ಅಂತ ಹೇಳಿ ಇಲ್ಲ ಆಸಕ್ತಿ ತೋರ್ಸಲ್ರಿ ಜನ? ಇದು ನಮ್ಮಲ್ಲಿ ಬರ್ತಾರ, ಕೇಳ್ತಾರ, ನೋಡ್ತಾರ, ಹೋತಾರ, ಆದ್ರ ಮಾಡ್ಬೇಕನ್ನೋದು ಇದು ಇಲ್ರಿ. ಒಟ್ ಕೊತ್ತಲ್ಲೇ ಬರ್ಬೇಕಂದ್ರ ಆಗಲ್ರಿ, ನೀವು ಪರಿಶ್ರಮ ಪಡಬೇಕಾಗ್ತದೆ, ಪಡಬೇಕಾಗ್ತದೆ. ಈಗ ನಿಮ್ದು ಹೆಂಗ ಈಗ ಅದು ಮಿನಿ ದಾಲ್ ಮಿಲ್ ಮನೆಗೆ ಬಂದ ನಂತರ ನಿಮ್ಮ ಟೈಮ್ ಎಷ್ಟೆಷ್ಟು ಅದಕ್ಕೆ ಕೊಡ್ತಾ ಇದ್ರಿ? ಅದಕ್ಕೆ ಟೈಮ್ 24 ಗಂಟೆ ಕೊಡ್ತೀವಿ. 24 ಗಂಟೆ ಅದಕ್ಕೆ ಟೈಮ್ ಕೊಡ್ತೀವಿ, ಟೈಮ್ ಕೊಡ್ತೀವ್ರಿ. ನೀವು ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ನೋಡಿತಾರ, ನಾನು ನೋಡಿತೀನಿ, ನಮ್ಮ ಮಕ್ಕಳು ನೋಡಿತಾರ, ಎಲ್ಲರೂ ಅದ್ರಾಗ ಇನ್ವಾಲ್ವ್ ಇದ್ದಿದ್ದವ್ರಿ. ನಮ್ಗೇನ್ ತಕ್ಲೀಫ್ ಇಲ್ರಿ. ಮತ್ತೀಗ ಉಳಿದ ಕೃಷಿ ಕೆಲಸಗಳಿಗೆ ಹೆಂಗ ಟೈಮ್ ಬೇಕಲ್ಲ? ಇದು ಬರ್ಲಾರ್ದಳ ನಮ್ ಕೃಷಿ ಕೆಲಸ ರೀ, ಅಲ್ಲಿ ಹೊಲನೂ ಅದೇ, ಮನೆಯೂ ಅದೇ, ಎಲ್ಲಾನೂ ಅದೇ ಅದರ. ಅಡ್ಡಿಲ್ಲ ಅಂದ್ರ ಮಿನಿ ದಾಲ್ ಮಿಲ್ ನಿಂದಾಗಿ ಆಮೇಲೆ ಎರೆ ಗೊಬ್ಬರದಿಂದಾಗಿ ನಿಮ್ಮ ಇಡೀ ಬದುಕು ಬಹಳ ಪ್ರಗತಿದಾಯಕವಾಗಿ ಅದ, ಬಹಳ ಸಂತೋಷದಾಯಕವಾಗಿ ಅದ ಅಂತ ಹೇಳಿದ್ರಿ. ಒಂದು ವರ್ಷದೊಳಗ ಎರಡೂದ್ರಿಂದ ಎರೆ ಗೊಬ್ಬರ ಆಯ್ತು, ಮಿನಿ ದಾಲ್ ಮಿಲ್ ಆಯ್ತು, ಮತ್ತೆ ಟೋಟಲ್ ನಿಮ್ದೇನು ಒಕ್ಕಲ್ತನ ಅದ, ಅದರಿಂದ ಎಷ್ಟು ಆದಾಯ ನೀವು ತೋಳ್ತಾ ಇದ್ದೀರಿ? ಸರಾಸರಿ ತೋಟಗಾರಿಕೆ ಬೆಳೆ, ಒಣಬೇಸಾಯ ಬೆಳೆ, ಈ ಕಡೆ ಮಿನಿ ದಾಲ್ ಮಿಲ್, ಖಾರ ಕೊಟ್ಟ ಮಷಿನ್ ಎಲ್ಲಾನೇ ಅಂದ್ರೆ 6 ಲಕ್ಷ. ಒಂದ್ 3-4 ವರ್ಷ ತಗೊಂಡೇನಿ ಸರ್. 6 ಲಕ್ಷ ಎಲ್ಲಾನೇ ಇರ್ಬೋದು ಹೈನುಗಾರಿಕೆ ಹಿಡ್ಕೊಂಡು. ಈ ಕಡೆ ಕಡೆ ಒಂದು ನೀರ್ ಕಮ್ಮಗನ, ನಿಂಬೆ ಗಿಡ ಹೋದ್ಮೇಲೆ ಕಡಿಮೆ ಆಗ್ಯದ. ಕಬ್ಬು ಹಚ್ಚೇನ್ರಿ, ಒಂದ್ 4 ವರ್ಷದಿಂದ 70 ಟನ್ ತೆಗ್ದೇನೆ ಸರ್. ನನ್ನ 70 ಟನ್ ಒಂದೇ ಬೆಳಿ, ಎರಡನೇ ಬೆಳಿ, ಈಗ 3ನೇ ಬೆಳಿ 85 ಟನ್ ತೆಗ್ದೇನ್ರಿ. ನಾ 2 ಎಕರೆ 3ನೇ ಬೆಳಿ ರೀ, 3ನೇ ಬೆಳಿ, 3ನೇ ಬೆಳಿ, ಯಾರು ತೆಗಿಯಲ್ರಿ. ನಿಮ್ಮ ಹೊಲ ಎಲ್ಲ ಸಂಪೂರ್ಣವಾಗಿ ಸಾವಯವ ಪದಾರ್ಥ ಅದ ನಿಮ್ಮ ಹೊಲದೊಳಗ? ಯಾಕಂದ್ರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ರಿ? ಮಕ್ಕಳು ಕೊಟ್ಟಿನ್ರಿ ಸರ್, ನಾನೇ ತಯಾರು ಮಾಡ್ತಿದ್ದ. 200 ಚೀಲಕ್ಕನ ನಾ ಗೊಬ್ಬರ ಕೊಟ್ಟಿನ್ರಿ, ಅದಕ್ಕೆ ಕೆರಿ ಮಣ್ಣನ್ನು ಹೊಡ್ಸೇನ್ರಿ. ನಾವು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಣ್ಣು ಹೊಡ್ಸೇನ್ರಿ. ಎಲ್ಲಿ ಬೆಳೆ ಉಳಿಕೆಗಳು ಇರ್ತಾವಲ್ಲ, ಎಲ್ಲಿ ತಪ್ಪಲ ರೌದಿ ಅಂತಾವೆಲ್ಲ ಮತ್ತೆ ಹೊಲಕ್ಕೆ ಗಿಲ್ಸಿಡಿ ಅದರಿ, ಅವೆಲ್ಲ ಕಡ್ಕಡ್ದು ಒಳಗೆ ಹೋಗ್ತೇನ್ರಿ. ನಾವೇನು ಉರಿ ಹಚ್ಚಿ ಸುಡೋದು ಮಾಡೋದು ಏನಿಲ್ಲ, ಸುಡಾ ಮಂದಿನೂ ತಿಳಿಸಿ ಹೇಳ್ತೇವ್ರಿ. ನಿಮ್ ಹೊಲದಾಗ ಒಂದು 4 ಎಕರೆ ಹೊಲ ಇತ್ತಂದ್ರೆ ಒಂದು ಗಾರಿ ಹೊಡೀರಿ, ನೀವು ತೊಗರಿ ಬೆಳೆದಿ ಕಟ್ಟಿಗೆ ಮೊದಲು ಮಾಡಿ ಅದಕ್ಕೆ 4 ಬುಟ್ಟಿ ಮಣ್ಣು ಹಾಕ್ರೆ ಅಲ್ಲಿ ಗೊಬ್ಬರ ಆಗ್ತದ. ಇವತ್ತು ಬಿತ್ತನೆ ಮಾಡ್ತೇವೆ, ಬಣಿಮೆ ಹಾಕ್ತೇವೆ, ಬಣಿಮೆ ಜಾಪ್ತಿ 10 ವರ್ಷ ಹೇಳ್ತದ ಇಲ್ಲಿ ಬಣಿಮೆ ಹಾಕ್ಯಾದ. ಇಲ್ಲಿ ಕಣ ಮಾಡಿ ಜಾಪ್ತಿ ಇರ್ತದ, ಕಣ ಮಾಡಿ ಜಾಪ್ತಿ ಅದ ಅಂತೇಳಿ ನಮಗ್ ಹೊಲ್ದಾಗ ತಿರುಗಾಡ್ದ ಹೇಳ್ತದ. ಇಷ್ಟ ಯಾಕೆ ಗೊತ್ತಾಗಲ್ಲ ಅಂತ ಮಂದಿಗೆ ತಿಳಿಸಿ ಹೇಳ್ತೇವ್ರಿ. ಅದರಿಂದ ಮಂದಿ ನನ್ನ ಒಂದ್ ಸ್ವಲ್ಪ ಹುಷಾರಾಗ್ಯದ ನಮ್ಮಲ್ಲಿ. ಈಗೇನ್ ತೊಗರಿ ಬ್ಯಾಳಿ ಮಾಡ್ತಿರಲ್ಲ, ಬ್ಯಾಳಿ ಬಿಟ್ಟು ಏನು ಉಳಿತದಲ್ಲ, ಹೊಟ್ಟೆ ಇರಬಹುದು, ಚುನ್ನಿ ಇರಬಹುದು, ಇದು ಒಳ್ಳೆ ಪಾಯಿಂಟ್ ಸರ್. ನಿಮ್ದು ಇದು ಹೊಟ್ಟೆ ಅಂದ್ರೆ ಒಂದು 30-40 ಚೀಲ ಹೊಟ್ಟೆ ಆತದ್ರಿ. ಆ ಹೊಟ್ಟೆ 750 ರೂಪಾಯಿ ಒಂದ್ ಪ್ಯಾಕೆಟ್ ಮಾರ್ತೀವಿ. ಮಾರಾಟ ಮಾಡ್ತೀರಿ? ಈ ಡೈರಿದವ್ರು ಹೋಯ್ತಾರೆ, ಶೀರ್ಷಿಯಾಗೊಂದು ಡೈರಿ ಅದ್ರ ಅವ್ರು ಹೋಯ್ತಾರ, ಮತ್ ಇನ್ನೊಬ್ರು ಇಲ್ಲಿ ಸ್ವಾಮಿ ಅಂತಾರ ಅವ್ರು ಹೋಯ್ತಾರ. ಈ ಲೋಕಲ್ ಹುಣ್ಣೂರಾಗ ಡೈರಿ ಅದಲ್ರಿ, ಅವ್ರ ಏನ್ ಮಾಡ್ತಾರೆ, ಎಮ್ಮಿಗೊಳಗಿ ಆಕುಗಳಿಗೆ ಅಂತೇಳಿ ಇವತ್ ನಾಲ್ಕು ಚೀಲ ಕೊಟ್ಟೆ ಬಂದೇನ್ರಿ, ಹಂಗೆ ಹೋಯ್ತಾರ ಸರ್. ಅದನ್ನ ಯಾವಾಗ ಉಳಿಯಲ್ಲ ನೋಡಿ, ಯಾವ್ದು ವೇಸ್ಟ್ ಇಲ್ಲ, ಯಾವ್ದು ವೇಸ್ಟ್ ಇಲ್ಲ. ಒಕ್ಕಲ್ತೊಳ ವೇಸ್ಟ್ ಅನ್ನುವಂಥದ್ದು ಇಲ್ಲೇ ಇಲ್ಲ, ಎಲ್ಲಾನು ನಾವು ಬಳಸಬಹುದು. ಅದನ್ನ ನಮ್ಮ ಹೊಲಕ್ಕೂ ಬಳಸಬಹುದು, ಆಮೇಲೆ ನಮ್ಮ ಉದ್ಯೋಗಕ್ಕೂ ಬಳಸಬಹುದು. ಶ್ರಮ ಅಂದ್ರೆ ಭೂಮಿದಾಗ ನಾವು ದುಡಿಬೇಕು ನೋಡ್ರಿ, ದುಡಿದ ಯಾವ ಬಿಸ್ನೆಸ್ ದಾಗೂ ಫೇಲ್ ಇಲ್ಲ ನನ್ನ ಮಟ್ಟಿಗೆ. ಇವತ್ತು ಕಿರಣಿ ದುಕಾನ ಅಂದ್ರೆ ಯಾರ್ಯಾರು ಕುಂದ್ರೆ ಎಕ್ಕಡ್ರೆ ಮಾಡಿದ್ರೆ ಅದು ಹಾಳಾಗಿ ಹೋಗ್ತದೆ, ಕಾಳಜಿ ಬೇಕಲ್ರಿ ಅದಕ್ಕೆ. ಅಡ್ಡಿಲ್ಲ. ಈಗ ಏನು 40-45 ವರ್ಷಗಳ ಹಿಂದೆ ಅಥವಾ ನಡುವೆ ವಾತಾವರಣ ಯಾವ ರೀತಿ ಇತ್ತು, ಈಗಿನ ವಾತಾವರಣ ಸಾಕಷ್ಟು ಬದಲಾವಣೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನಿಮಗೆ ಏನ್ ಅನಿಸ್ತದೆ, ಮೊದ್ಲ ಚಲೋ ಮಳೆ ಬರ್ತಾ ಇತ್ತು, ಈಗ ನಮಗ ಮಳೆ ಬರ್ತಾ ಇಲ್ಲ, ಅದರಿಂದ ನಮಗ ವಾತಾವರಣದೊಳಗೆ ಬಿಸಿಲು ಉಷ್ಣತೆ ಹೆಚ್ಚು ಕಡಿಮೆ ಆಗಿದ್ದಕ್ಕ, ನೀರಿನ ಪ್ರಮಾಣ ಕಡಿಮೆ ಆಗಿದ್ದಕ್ಕ ಅಥವಾ ಕೆಲವೊಮ್ಮೆ ಹೆಚ್ಚಾಗಿದ್ದಕ್ಕೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ವಾತಾವರಣದಿಂದ ಅಂತೇಳಿ ಅನಿಸ್ತದಲ್ಲ? ಅನಿಸ್ತದೆ ಸರ್. ಅದ್ರದ್ದು ನಾವು ಉಪಯೋಗ ತಕ್ಕೋಬೇಕು, ಬಹಳಷ್ಟು ಮಂದಿ ಉಪಯೋಗ ತಕ್ಕೊಂಗಿಲ್ಲ. ಆದ್ರ ನಮ್ ನೀರ್ ನಾವೇ ಕಳ್ಕೊತೀವಿ ಅಂದಂಗ್ರಿ. ಅದು ಹೆಂಗಂದ್ರೆ, ನಮ್ ಸಣ್ಣ ಹೊಲ ಇರ್ಲಿ ದೊಡ್ಡವರ ಇರ್ಲಿ, ಅದಕ್ಕಂದ ಕಲ್ಲು ಕುಡಿ ಮಾಡ್ಬೇಕು. ನೀರ್ ಮಳಿ ಬಂದ್ಮ್ಯಾಗ ಎಕ್ದಮ್ ಬರ್ತದ, ಬಂದ್ಮ್ಯಾಗ ಅದ್ ನಿಂತ್ ಹೋಗ್ಬೇಕು ಹೊಲ್ದಾಗ. ಅಲ್ಲಿಂದ ಹಿಂಗ ತಪ್ಪಂದ್ರ ಮತ್ತೊಂದ್ ಬೋರ್ಗಳಿಗೆ ಇದು ಆತದ. ಇಂಥವೆಲ್ಲ ಚಿಕ್ಕ ಡ್ಯಾಮ್ಗಳು ನಮ್ಮಂದ ಒಂದ್ ಕೃಷಿ ಉಂಡ, ಒಂದ್ ಚಿಕ್ಕ ಡ್ಯಾಮ್ ಅದ ರೀ. ನಮ್ಗ ಬೋರ್ಗಳಿಗೆ ನೀರ್ ಬರ್ರದ, ಅದನ್ನ ಉಪಯೋಗ ಮಾಡಿದೇವ್ರಿ, ಅದ್ರಲ್ಲಿಂದ ಹೆಲ್ಪ್ ಅದ. ಈ ನಮ್ ಬಾಯಿ ಮ್ಯಾಗಿನ ಬಾಜು ಒಂದು ನೀರ್ ಹೊರಗ್ ಹಾಕ ಸಲಗ ಒಂದು 10 ಫೀಟ್ ಅಡ್ಡಲ್ಲ, ಒಂದು 500 ಫೀಟ್ ಉದ್ದ ಅಂತ ಒಂದು ತೆಗ್ಗ ಹೊಡೆದು ಇದು ಮಾಡ್ಯಾರಿ. ಆ ತೆಗ್ಗ ಬೇರೆದವ್ರು ನನಗ್ ಹೆಲ್ಪ್ ಮಾಡಿ ಕೊಟ್ಟಂಗ್ರಿ. ಅದು ನಮ್ ಹಂಗ ರೀಚಾರ್ಜ್ ಆಗ್ತದೆ ಸರ್. ಅಂತವು ಪ್ರತಿಯೊಬ್ರು ಆ ನಮನ್ ಮಾಡ್ಕೊತಾರ, ಒಂದ್ಸಲ ನೀರಿನ ಕೊರತೆನೂ ಕಡಿಮೆ ಆಗ್ತದೆ ಅಂತ. ಅಡ್ಡಿಲ್ಲ ಶಾಮರಾವ್ ಅವರೇ, ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಹಾ ಕೊಡ್ತೀನಿ ಸರ್. 99-83-77-27. ಅಕ್ಮೇರೆ ಶಾಮರಾವ್ ಪಾಟೀಲ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902-83-77-27. ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಶಾಮರಾವ್ ಪಾಟೀಲ್ ಅವರೇ, ಬಹಳ ಸುದೀರ್ಘವಾದಂತಹ ಒಂದು ಕೃಷಿ ಜೀವನ ತಮ್ಮದು, ಬಹಳ ಅನುಭವಗಳು ತಮ್ಮಲ್ಲಿ ಅದಾವ. ಯಾವ ರೀತಿ ನಮ್ಮ ರೈತರು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರ ಯಾವುದೇ ನುಕ್ಸಾನ್ ಆಗಕ್ ಸಾಧ್ಯ ಇಲ್ಲ, ಮತ್ತೆ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತೇನದ, ನಮ್ಮ ಎಲ್ಲಾ ರೈತರಿಗೆ ಇದು ಸ್ಫೂರ್ತಿ ನೀಡುವಂತಹದ್ದು ಮತ್ತ ಪ್ರೇರಣೆ ನೀಡುವಂತಹದ್ದು. ಯಾವ ರೀತಿ ತಾವು ಎರೆ ಗೊಬ್ಬರದಿಂದ ಏನು ಸಾವಯವನ್ನ ಶುರು ಮಾಡಿದ್ರಿ, ಆ ಹಿಂದಿನ ಒಂದು ಇತಿಹಾಸವನ್ನ ತಾವು ಹೇಳಿದ್ರಿ, ಅದು ಬಹಳ ಮನಮುಟ್ಟುವಂತಹದ್ದು. ನಮ್ಮ ರೈತರಿಗೆ ಯಾವ ರೀತಿ ಈ ಸಾವಯವ ಅನ್ನುವಂತಹ ಒಂದು ವಿಷಯದ ಇದು ನಮ್ಮ ಜೀವನಕ್ಕೆ ವಿಷಮುಕ್ತವಾದಂತಹ ಒಂದು ಆಹಾರ ತಯಾರು ಮಾಡುವಂತಹ ಒಂದು ಸಂದೇಶವನ್ನು ಕೊಡಬಲ್ಲದು ಅನ್ನೋದನ್ನ ತಮ್ಮ ಅನುಭವಗಳ ಮೂಲಕ ನಮ್ಮ ಎಲ್ಲ ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ಕೇವಲ ಒಂದು ಒಳ್ಳೆ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಜೀವನವನ್ನ ನಾವು ವಿಕಸಿತಗೊಳಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳ ಮೂಲಕ ಪಾಠ ಮಾಡಿದ್ದೀರಿ. ಅದರ ಜೊತೆಗೆ ಏನು ತಾವು ಮತ್ತು ತಮ್ಮ ಕುಟುಂಬದವರು ಇಬ್ರು ಕೂಡಿ ಈ ಕೃಷಿಯೊಳಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇರುವಂತಹ ಸಂಪನ್ಮೂಲಗಳನ್ನ ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ದೀರಿ. ಕಳೆದ 40 ವರ್ಷಗಳಿಂದ ಏನು ತಾವು ಮಾಡ್ತಾ ಇದ್ದಂತಹ ವಿಷಯಗಳನ್ನ ಕ್ಲುಪ್ತವಾಗಿ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಹಂಚಿಕೊಂಡಿದ್ದಕ್ಕ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಗರೂರ್ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾದ ಶ್ಯಾಮರಾಯ್ ಪಾಟೀಲ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೆಳೆಗಳಿಂದ ಉಗ್ರಾಣಗಳಿಗೆ ದಾಸ್ತಾನು ಕೀಟಗಳು ರವಾನೆ ಆಗಲಾರದಂಗ ಮಾಡುವುದಕ್ಕೆ ಕಟಾವು ಪೂರ್ವ ಧಾನ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಧಾನ್ಯಗಳನ್ನು ಉಗ್ರಾಣಗಳಲ್ಲಿ ಶೇಖರಣೆ ಮಾಡುವಾಗ ಸುಧಾರಿತ ಖನಿಜಗಳು, ಸಾಂಪ್ರದಾಯಿಕ ಖನಿಜಗಳು ಮತ್ತು ಮಣ್ಣಿನ ವಾಡೆ ಮತ್ತಿತರ ಧಾನ್ಯ ಸಂಗ್ರಹಣಾಗಾರಗಳನ್ನು ಸ್ವಚ್ಛ ಮಾಡಿ ಸುಧಾರಿತ ರೀತಿಯೊಳಗೆ ಧಾನ್ಯಗಳು ಕೆಡಲಾರದಂಗ ಮತ್ತು ಕೀಟಗಳ ಹಾವಳಿಗೆ ತುತ್ತಾಗಲಾರದಂಗ ಸುರಕ್ಷಿತವಾದ ಕ್ರಮಗಳನ್ನು ಅನುಸರಿಸಬೇಕು. ಎಲ್ಲೆಲ್ಲಿ ಬೆಳೆಗಳು ಕಟಾವಾಗಿ ಖಾಲಿ ಇರುವಂತಹ ಜಮೀನುಗಳದಾವ ಅಂತಹ ಪ್ರದೇಶದೊಳಗೆ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸುವುದಕ್ಕೆ ಸಕಾಲ ಆಗದ. ಈಗಾಗಲೇ ಮಣ್ಣು ಮಾದರಿ ಫಲಿತಾಂಶದ ವರದಿ ಬಂದಿರುವಂತಹ ಜಮೀನಿಗೆ ಅದರ ಶಿಫಾರಸಿಗೆ ಅನುಗುಣವಾಗಿ ಸಮತೋಲನ ರಸಗೊಬ್ಬರ ಕೊಡುವುದು ಸೂಕ್ತವಾದಂಥದ್ದು. ಇಲಿಗಳ ಸೂಕ್ತ ನಿಯಂತ್ರಣ ಕ್ರಮವಾಗಿ ಅವುಗಳನ್ನು ನಾಶಪಡಿಸುವುದಕ್ಕೆ ವಾಸದ ಮನೆ, ದನದ ಕೊಟ್ಟಿಗೆ, ಇನ್ನಿತರ ವಸತಿ ಪ್ರದೇಶಗಳಲ್ಲಿ ರೆಟಾಫಿನ್ ಅನ್ನುವಂತಹ ಮಂದ ಪಾಷಾಣವನ್ನು ಮತ್ತು ಉಗ್ರಾಣ ಹೊಲಗದ್ದೆ ಮತ್ತಿತರ ಕಡೆಗಳಲ್ಲಿ ಜಿಂಕ್ ಫಾಸ್ಫೈಡ್ನಂತಹ ತೀವ್ರತರವಾದಂತಹ ವಿಷ ಪಾಷಾಣವನ್ನು ಬಳಸಿ ಹತೋಟಿ ಮಾಡುವುದಕ್ಕೆ ಅಡ್ಡಿಯಿಲ್ಲ. ಕಡಿಮೆ ವೆಚ್ಚದೊಳಗೆ ತಮ್ಮ ನಿತ್ಯ ಜೀವನಕ್ಕೆ ಅಗತ್ಯವಾಗುವಂತಹ ಇಂಧನ ಮತ್ತು ಕಳೆ ಬೀಜರಹಿತ ಶುದ್ದವಾದಂತಹ ಗುಣಮಟ್ಟದ ಸಾವಯವ ಗೊಬ್ಬರಕ್ಕಾಗಿ ಸಗಣಿಯಿಂದ ತಯಾರಾಗುವಂತಹ ಜೈವಿಕ ಅನಿಲ ಘಟಕವನ್ನು ಸ್ಥಾಪನೆ ಮಾಡಿಕೊಳ್ಳುವುದು ಅವಶ್ಯಕ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನು ಸಂಪರ್ಕ ಮಾಡಬಹುದು. ಮಿನಿ ಮಾಹಿತಿ ಕೇಳಿದಿರಿ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಪಶುಪಾಲಕರು ಗಮನಿಸಬೇಕು, ಕರು ಹುಟ್ಟಿದ 21ನೇ ದಿವಸ ಜಂತುನಾಶಕ ಔಷಧಿಯನ್ನು ಕೊಡಿಸಬೇಕು ಮತ್ತು 6 ತಿಂಗಳ ತನಕನೂ ಪ್ರತಿ ತಿಂಗಳು ಈ ಜಂತುನಾಶಕ ಔಷಧಿಯನ್ನು ತಪ್ಪದೇ ಕೊಡಿಸ್ತಾ ಹೋಗಬೇಕು. ಕರು ಹುಟ್ಟಿದ 2ನೇ ವಾರದಿಂದ ಹಿಂಡಿ ಮಿಶ್ರಣ ಕೊಡುವುದಕ್ಕೆ ಶುರು ಮಾಡಬೇಕು ಅಂತೇಳಿ ರಾಯಚೂರು ಕೃಷಿ ಕಾಲೇಜಿನ ತಜ್ಞರು ಮಾಹಿತಿ ನೀಡುತ್ತಾ ಇದ್ದಾರೆ. ಮಿನಿ ಮಾಹಿತಿ ಕೇಳಿದ್ರಿ. ಈಗ ಶಂಕರವಾಯಿ ಪೂಜಾರ್ ಬೈರ ಮಡಿಗಿ ಹಾಗೂ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ ಕೇಳೋಣಂತ. ಭಾಗ್ಯವೇನೈ ಛದ ಕೀರ್ತಿ ದಾನನ ಸಜ ಕೀರ್ತಿದ ನನ್ನ ಮಗಳ ನಾರಿ ಗೊನಿಯ ಬಗೇನ ಗಿಡದಾಗ ಗಿಡ ಹುಟ್ಟಿ ಗಿಡಕ ತೋಟಲ ಕಟ್ಟೆ ಹಣದ ಪಹೂಟಿ ಮಠ ಕಟ್ಟೆ ನಾರಿ ಗೊನಿಯ ಭಾಗ್ಯವೇನ ಹಣದ ಪಹೂಟಿ ಮಠ ಕಟ್ಟೆ ನಾರಿ ಗೊನಿಯ ಭಾಗ್ಯವೇನ ಹಣದ ಪಹೂಟಿ ಮಠ ಕಟ್ಟೆ ನಾರಿ ಗೊನಿಯ ಭಾಗ್ಯವೇನ ಹಣದ ಪಹೂಟಿ ಮಠ ಕಟ್ಟೆ ನಾರಿ ಗೊನಿಯ ಭಾಗ್ಯವೇನ ಹಣದಪ್ಪ ಈ ಹುಟ್ಟಿ ಮಠ ಕಟ್ಟಿ ಜಡೆ ಶತುಲಿಂಗೈ ನೀ ಹುಟ್ಟಿ